ಯಾಕೆ ಹೇಳು, ಅವು ಯಾವ ತಗೊಳಕ್ ಬಂದಿರ್ತಾವಲ್ಲ ಅವ್ರಪ್ಪ ಅಂದ್ರು ಇವಾಗ ಅಂದಿರ್ತಾರ, ನೀ ತುಡುಗ್ ಮಾಡ್ತಿದ್ದಲ್ಲಪ್ಪ ನನ್ನ ಮಕ್ಕಳು ನಿನ್ ಮನೆ ಮುಂದೆ ಬಂದಾವ ನೋಡಂತ, ಅದಕ್ಕೆ ನನಗೆ ಆರ್ಡರ್ ಮಾಡ್ತಾನ, ನನಗೆ ಗೊತ್ತಾ ಇರುವುದಿಲ್ಲ. ಹೌದಿಲ್ಲ ಏನು ಪಾಪ, ಭಾಳ ಮಳ್ಳಿಗತ್ತೆ ನೋಡಿ ನೀನು ಕಲ್ಲವು ಅಂದ್ರ ಈ ಬಾಯ್ಲ್ ಬಾಯ್ಲ್ ದೈ ಗುಲಾಬಿ ಬಣ್ಣ ಹಚ್ತಾನಂತೆ. ನನ್ನ ಕೈಗೆ ಹತ್ತೇ ಇಲ್ಲಲ್ವೇ ಅದು ಬಣ್ಣ, ಇದು ಪುಡಿ ಬಣ್ಣ, ನಾ ಏನು ಕಲಿಸಿ ವಾರ್ನಿಸ್ ಪಿರ್ನಿಸ್ ಹಚ್ಚಿನಂದಿನ ಇಲ್ಲಿ ಬಂದ್ರೆ ಬಾಯಿಲ್ದ ನೀನು ಈಗ ಅಲ್ಲಿ ಹಸರು ಹಚ್ತೇನೆ ಇಲ್ಲಿ ಗುಲಾಬಿ ಹಚ್ತೇನೆ. ಸುಪ್ನಾತಿ ನಿಂಗವ್ವ ನೀನು ತಂದಿಯ, ನೀ ಎಲ್ಲಿಂದ ಬಣ್ಣ ತಂದಿ ನೋಡಿ ಹೇಳಿ ಮೊದ್ಲೇಕ. ಇಲ್ಲ ಕಲ್ಲವ್ವ, ನಾನು ಬಣ್ಣ ಹಚ್ಚಿಗೆಚಾರ ಅಂತ ಹೇಳಿ ಅಡುಕೊಳಕ್ ನಾ ಇತ್ತಾಗ ಬಂದ್ರೆ ನಿಮ್ ಕೈಯಾಗ ನೋಡಿದ್ರ ಇಬ್ರು ಕೈಯಾಗೂ ಬಣ್ಣ ಐತಿ. ಅಯ್ಯ ಇಲ್ಲಿ ಇಲ್ಲಿ ಅಡುಕೋ ಬಾ, ಇಲ್ ಬಾ ಇಲ್ಲಿ ಹತ್ರ ಬಾ ಮಲ್ಲವ್ವ. ಏನ್ ಬಣ್ಣ ಎಷ್ಟು ಚಂದ ಹಾಕಿತ್ ನೋಡ, ಏನ್ ಬಣ್ಣ ಆಡ್ತೀರಿ ತಲಾಗೊಂದಿಟ್ಟು ಹಾಕೊಂಡ್ ಬಾರ ಗುಲಾಬಿ. ಏನು ಆಗುದಿಲ್ಲ, ಏನು ಆಗುದಿಲ್ಲ, ಇಲ್ಲಿ ಕೇಳಿಲ್ಲ. ಈಗ ನಮ್ಮ ಮಲ್ಲಕ್ಕಿದ್ದಾಳಲ್ಲ ಬಾರಿ ಅಂತ ಅವ್ಕ ಬಲು ಶಿಸ್ತು. ಹಂಗಂದ್ರೆ ಯಾರೇ ಬಣ್ಣ ತಂದ್ರ ಏ ಎಲ್ಲಿಂದ ಬಣ್ಣ ತಂದ್ರಿ, ಹಂಗಂದ್ರ ಕಟ್ಟಿ ಕೂತು ಒಂದು ಕೋಲ್ ಹಿಡ್ಕೊಂಡು ಕೂತಿರ್ತಾಳ ನೋಡ, ಬಣ್ಣ ಎಲ್ಲಿಂದ ತಂದಿರ ಅಂತೇಳಿ ನೋಡ. ಬಣ್ಣ ಹಚ್ತೀವಿ ಅಂತಂದ ಏನೇನ ಕೆಮಿಕಲ್ಲು ಅವುಗಳೆಲ್ಲ ಸೇರ್ಕೊಂಡ್ ಹಚ್ಚಿ ಚರ್ಮ ಕಾಳ್ ಮಾಡುದು, ಆಮೇಲೆ ತಲೆ ಕೂದಲಕ್ಕ ಪೇಂಟ್ ಹಚ್ಚುದು, ಇವೆಲ್ಲ ಬೇಕೇನ ಅದಕ್ಕ ನೋಡ. ನಿಂಗವ್ವ ವರ್ಷಕ್ ಒಂದ ಹಬ್ಬ ಬರುದ ಚಂದನಿ ಹಬ್ಬ, ಖುಷಿಲ ಆಡೋಣ ಅಂತ ಒಣ ಬಣ್ಣ ತಂದಿರ್ತೇನೆ. ಅದು ಏನಂದಿ ಸಾವಯವ ಬಣ್ಣ ಇವು ಇಂತಾವು ನೋಡ. ಈಗ ಯಾವ್ದ ಒಂದು ಹಬ್ಬ ಗಿಬ್ಬ ಮಾಡ್ತಾರಲ್ಲ, ಈಗ ಪಟಾಕ್ಷಿ ಮಾಡ್ತಿದ್ರು, ಪಟಾಕ್ಷಿ ಹಾರಿಸ್ತಿದ್ರು, ಅವನು ಪಟಾಕ್ಷಿ ಹೆಂಗ ಹಾರಿಸ್ಬೇಕು ಅನ್ನೋದಕ್ಕೂ ಒಂದು ಕಾಯ್ದೆ ತಂದ್ರ ನೋಡು. ಇವ ನಿಮ್ ರೆಡವೇದಾಗ ಕೇಳಿದ್ದು ನಾವೆಲ್ಲ ಬಹಳ ಶಬ್ದ ಇರಬಾರ್ದು ಅಂತೇಳಿ. ಯವ್ವ ಇಲ್ಲಿ ನೋಡಿಲೆ ನಮ್ ದಗದ್ ಏನ್ ಅನ್ಬೇಕು, ಮುಂಜಾನೆ ಇತ್ತ ಕಡೆ ರೆಡವೆ ಹಚ್ಚಿದ ನಾನು ಕೆಲಸ ಶುರು ಮಾಡಿದ, ಒಂದು ತಿಳಿತಾವ ಎರಡು ತಿಳಿತಾವ, ಯಾ ಹಬ್ಬದಾಗ ಏನೇನು ಮಾಡ್ಬೇಕು, ಏನೇನು ಕಾಯ್ದೆ ಬಂದಾವು, ಗಣಪತಿ ಹಬ್ಬದಾಗ ಎಂತ ಗಣಪತಿ ತರಬೇಕು, ಹೋಳಿ ಹುಣ್ಣಿಮೆ ಒಳಗ. ಯವ್ವ ಇವತ್ತು ಮುಂಜಾನೆ ಕೇಳಿದೆ ನೋಡು, ಯಾರ ಒಬ್ಬರ ತಡಿಬೇ ಗೊತ್ತಂತೇಳಿ ನನಗ, ಯಾರು ಅಕ್ಕ ರಾಜೇಶ್ವರಿ ಜಾನಿ ಕೇಳಿನ ಮಲ್ಲವ್ವ, ಮುಂಜಾನೆ ರೆಡಿ ಹಚ್ಚಿದ್ನ ಅದ ಬರಾಕತ್ತಿತ್ ನೋಡು, ಅಂತ ಬಣ್ಣ ಬಳಸ್ರಿ, ಇದು ಚಲೋ ಅದು ಚಲೋ ಅಂತೆಲ್ಲ ಹೇಳಕತ್ತಿದ್ರು. ಹೋಳಿ ಹುಣ್ಣಿಮೆ ಅಂದ್ರ ಎದ್ರ ಸಲುವಾಗಿ ಆಚರಿಸ್ತಾರ ಅನ್ನೋಸತ ಗನ ಚಂದ ಹೇಳಿರ್ಬೇಕಪ್ಪ ಕೇಳಬಿಡು ಕೇಳೋಣ ನಾವು ನಮ್ ಉಳಿಕಿದ ಗೆಳತಿಯರು ಕೇಳ್ಬೇಕಲ್ಲ ಮತ್ತ. ಅಲ್ಲ ನಿಂಗ ಬಂದಾಳ, ನಿಂಗ ಕುರ್ಚಿಯರೇ ಕೊಡೊಂದು ಕೂಡಾಕ ನಡಿ. ನಮ್ಮ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಹೋಳಿ ಹುಣ್ಣಿಮೆ ಆಚರಣೆ ವಿಶಿಷ್ಟವಾದುದು. ಕೆಟ್ಟದ್ದನ್ನು ಸುಡುವುದರ ಪ್ರತೀಕ ಆಗಿರುವಂತೆಯೇ ಅದು ಬದುಕಿನ ಬಣ್ಣಗಳನ್ನು ಅನಾವರಣಗೊಳಿಸುವ ಸಂದರ್ಭವಾಗಿದೆ. ಜನರು ಭಿನ್ನತೆಗಳನ್ನು ತೊರೆದು ಬಣ್ಣಗಳನ್ನು ಎರಚಿ ತಮ್ಮ ಸಂತಸವನ್ನು ಹಂಚಿಕೊಳ್ಳುವುದು ನಿಜಕ್ಕೂ ಏಕೋಭಾವದ ಸಂಕೇತವಾಗಿದೆ ಎನ್ನಬಹುದು. ನಮ್ಮ ನಡುವಿರುವ ಹಲವಾರು ಹಬ್ಬ ಹುಣ್ಣಿಮೆ ಜಾತ್ರೆ ತೇರುಗಳು ವೈವಿಧ್ಯತೆಯನ್ನು ಸಾರುತ್ತವೆ. ಹಳ್ಳಿಗಳಲ್ಲಿ ಇಂಥ ಹಬ್ಬಗಳಲ್ಲಿ ಕಂಡುಬರುವ ಸಾಮರಸ್ಯ ಸಮಾನತಾ ಭಾವಗಳನ್ನು ನಾವು ಅರಿಯಬೇಕು. ಕೂಡಿ ಬಾಳಿದರೆ ಸ್ವರ್ಗವೆನ್ನುವುದು ಈ ಭೂಮಿಯಲ್ಲಿ ಇದೆ ಎನ್ನುವುದು, ಕೂಡಿ ಉಣ್ಣುವುದರ ಕೂಡಿ ಆಡುವುದರ ಹಾಗೂ ಕೂಡಿ ಬಾಳುವುದರ ಮೂಲಕ ನಮ್ಮ ಹಿರಿಯರು ಅದನ್ನು ಸಾಧ್ಯ ಮಾಡಿ ತೋರಿಸಿದರು. ಸ್ನೇಹಿತರನ್ನು ಭೇಟಿಯಾಗುವ, ಅವರೊಡನೆ ಸವಿ ಮಾತನಾಡುವ, ಸುಖ ದುಃಖಗಳನ್ನು ಹಂಚಿಕೊಳ್ಳುವ, ನಮ್ಮ ತಪ್ಪುಗಳನ್ನು ಮನ್ನಿಸೆಂದು ಕೇಳಿಕೊಳ್ಳುವ ಸಂದರ್ಭವಾಗಿಯೂ ಈ ಹಬ್ಬವನ್ನು ಕೆಲವೆಡೆ ಆಚರಿಸುತ್ತಾರೆ. ರಾಧಾ ಮತ್ತು ಕೃಷ್ಣನ ಬಣ್ಣದಾಟವಾಗಿ ಕೆಲವೆಡೆ ಕಥೆ ಮಾಡಿ ಹೇಳುತ್ತಾರೆ. ನಿಸರ್ಗ ಕೂಡ ವಸಂತಾಗಮನದಿಂದ ಹೊಸ ಬಣ್ಣ ತೊಡುವ ತಯಾರಿ ನಡೆದಿರುತ್ತದೆ. ಪ್ರಕೃತಿಯಲ್ಲಿ ಎಲ್ಲವೂ ಎಷ್ಟು ಸಹಜವಾಗಿ ಬದಲಾಗುತ್ತದೆ ಹಾಗೂ ತನ್ನೊಳಗಿನ ವಿಶಿಷ್ಟತೆಯನ್ನು ಹೊರಹಾಕುತ್ತದೆ ಎನ್ನುವುದನ್ನು ನೋಡಬೇಕು. ಇಂಗಿನೊಳು ನಾಥವನು, ತೆಂಗಿನೊಳು ನೀರನ್ನು, ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ, ತುಂಬಿದವರಾರು ಸರ್ವಜ್ಞ ಎಂದು ಸರ್ವಜ್ಞ ಕವಿ ಕೇಳುತ್ತಾನೆ. ನಿಸರ್ಗ ನಮಗೆ ಎಷ್ಟೆಲ್ಲ ವಸ್ತುಗಳನ್ನು ವಿಷಯಗಳನ್ನು ಬಳುವಳಿಯಾಗಿ ಕೊಡುತ್ತದೆ. ಅಂತಹ ಜೀವನದ ಬಣ್ಣಗಳನ್ನು ಕಣ್ತುಂಬ ನೋಡುವುದು, ಬದುಕನ್ನು ಬಣ್ಣವಾಗಿಸುವುದು ಕೂಡ ನಿಸರ್ಗದಿಂದ ನಾವು ಕಲಿಯಬಹುದಾಗಿದೆ. ಈ ಬಣ್ಣದ ಹಬ್ಬವನ್ನು ಕೂಡ ಹಲವಾರು ಕಡೆ ಹಲವಾರು ರೀತಿಯಲ್ಲಿ ಆಚರಿಸುತ್ತಾರೆ. ಉತ್ತರದ ಕಡೆ ಒಂದು ರೀತಿಯಾದರೆ ದಕ್ಷಿಣದ ಕಡೆ ಮತ್ತೊಂದು ರೀತಿ. ಹೋಳಿ ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಪುರಾಣ ಕಥೆಗಳು ದಂತಕಥೆಗಳು ವ್ಯಾಪಕವಾಗಿ ಹಬ್ಬಿಕೊಂಡಿವೆ. ಅವು ವಿಶಿಷ್ಟವು, ಈ ದೇಶದ ಬಹು ಸಂಸ್ಕೃತಿಗಳನ್ನು ಬಿಂಬಿಸುವಂಥವೂ ಆಗಿವೆ. ಹಿಂದೆ ತಾರ್ಕಾಸುರನೆಂಬ ರಾಕ್ಷಸನಿದ್ದ. ಅವನು ತನ್ನ ಕ್ರೂರತೆಯಿಂದ ಜನರಿಗೆ ಕಂಟಕನಾಗಿದ್ದ. ಶಿವನಿಗೆ ಹುಟ್ಟಿದ 7 ದಿನದ ಮಗುವಿನಿಂದ ಮಾತ್ರ ತನಗೆ ಮರಣ ಬರಬೇಕು ಎಂಬ ವರವನ್ನು ಕೂಡ ಆತ ಪಡೆದಿದ್ದ. ಅವನ ಮರಣ ಸಾಧ್ಯವಿಲ್ಲವೆನ್ನುವ ಮಾತು ಎಲ್ಲೆಡೆ ಹಬ್ಬಿತ್ತು. ಹೀಗಾಗಿ ಅವನನ್ನು ಇಲ್ಲವಾಗಿಸುವ ಬಗ್ಗೆ ಹೇಗೆಂದು ದೇವತೆಗಳು ಯೋಚಿಸ ಹತ್ತಿದರು. ತಪಸ್ಸಿನಲ್ಲಿರುವ ಶಿವನಿಗೆ ಪಾರ್ವತಿಯ ಮೋಹ ಉಂಟಾಗುವ ಬಗೆಯನ್ನು ಆಲೋಚಿಸಿ ಕೊನೆಗೆ ಅವನ ತಪಸ್ಸನ್ನು ವಿಫಲಗೊಳಿಸುವಂತೆ ಹಾಗೂ ಅವನಲ್ಲಿ ಅನುರಾಗ ಉಕ್ಕುವಂತೆ ಕಾಮನನ್ನು ಬೇಡಿಕೊಂಡರು. ಮನ್ಮಥ ಹಾಗೂ ರತಿದೇವಿ ಈ ಕಾರ್ಯಕ್ಕೆ ಒಪ್ಪಿದರು. ಲೋಕದ ಅರಿವಿಲ್ಲದಂತೆ ತಪಸ್ಸು ಮಾಡುತ್ತಿದ್ದ ಪರಮೇಶ್ವರನನ್ನು ಮನ್ಮಥ ತನ್ನ ಬಾಣಗಳನ್ನು ಬಿಟ್ಟು ಎಚ್ಚರಗೊಳಿಸಿದನು. ತಪೋಭಂಗದಿಂದ ಶಿವನು ಸಿಟ್ಟಾಗಿ ತನ್ನ ಹಣೆಗಣ್ಣಿನಿಂದ ಕಾಮನನ್ನು ಸುಟ್ಟು ಹಾಕಿದನು. ಆಗ ರತಿ ಶಿವನಲ್ಲಿ ಪತಿಯ ಪ್ರಾಣಭಿಕ್ಷೆಯನ್ನು ಕೇಳಲು ಶಾಂತಗೊಂಡಿದ್ದ ಶಿವನು ಅಸ್ತು ಎಂದನು. ಲೋಕದಲ್ಲಿ ಅನಂಗನಾಗಿರುವ ಕಾಮನು ರತಿಯೊಂದಿಗಿದ್ದಾಗ ಶರೀರಿಯಾಗಿರುವಂತಹ ವರದಿಂದ ರತಿ ಮನ್ಮಥರು ಹಸನ್ಮುಖರಾದರು. ಕಾಮನ ಹಬ್ಬವನ್ನು ಒಂದು ರೂಪಕವಾಗಿಯೂ ನಾವು ನೋಡಬಹುದು. ಕೆಟ್ಟದ್ದನ್ನು ಸುಟ್ಟು ಬಿಡುವುದೇ ಈ ಹಬ್ಬದ ಸಂಕೇತ. ನಮ್ಮಲ್ಲಿರುವ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭಗಳನ್ನು ಅಂಕೆಯಲ್ಲಿಡುವ ಸಮಯ ಬಂದರೆ ಅವುಗಳನ್ನು ಸುಟ್ಟು ಬಿಡುವ ನಿರ್ಣಯ ನಮ್ಮದಾಗಬೇಕು. ಬಸವಣ್ಣನವರು ಒಂದು ಕಡೆ ಹೀಗೆ ಹೇಳುತ್ತಾರೆ, ವಿಷಯವೆಂಬ ಹಸುರನೆನ್ನ ಮುಂದೆ ಪಸರಿಸದಿರಯ್ಯ, ಹಸುವೇನು ಬಲ್ಲುದು ಹಸುರೆಂದೆಳೆಸುವುದು. ನಮಗೆ ಕೆಡಕಾಗುವುದನ್ನು ಮೊದಲೇ ಕಂಡುಕೊಂಡು ದೂರವಿರಬೇಕೆಂಬುದು ಅದರ ತಾತ್ಪರ್ಯವಾಗಿದೆ. ಅಷ್ಟೇ ಅಲ್ಲದೆ ಜೀವನದ ಉತ್ಸಾಹ ಹರ್ಷಗಳನ್ನು ಮೈದುಂಬಿಕೊಂಡು ಬದುಕಿನ ಸಂತಸಗಳನ್ನು ಅರಿಯಬೇಕೆನ್ನುವ ಭಾವದ ಹೋಳಿ ಆಚರಣೆಯನ್ನು ಪ್ರೀತಿಯಿಂದ ಆಚರಿಸಬೇಕು. ರಾಸಾಯನಿಕ ಬಣ್ಣಗಳಿಂದ ನಮ್ಮ ಮೈ ಮನಗಳನ್ನು ವಿಷಮಯವಾಗಿರಿಸಿಕೊಳ್ಳದೆ ಸಾಮರಸ್ಯದ ಸೋಪಾನವಾಗಿರಿಸಿಕೊಳ್ಳಬೇಕು. ಅಲ್ವೇ ಮಲಕ, ಇವತ್ತು ಅಡಿಗೆ ಏನಾಗಿತ್ತು ನಿಂದ? ಇವತ್ತೇನ ಮತ್ತ ಹೋಳಿಗೆ ಮಾಡೋದಲ್ಲೇನ ಮಾಡಿದ್ದೇನುವೇ? ಮತ್ತೆ ನೀ ಒಬ್ಬಕ್ಕೆ ಹೋಳಿಗೆ ಮಾಡ್ತೇನೆ ಅನ್ಕೊಂಡೆ. ಅಲ್ಲ, ಹೋಳಿಗೆ ಅಂದ್ರೆ ಹೆಂಗ, ಬಣ್ಣ ಆಡಿ ಬಂದಾರ ಬಾಯಿಗೆ ಹೋಳಿಗೆ ಅಂತಿಲ್ಲನ ಮೊದ್ಲಿಂದನು, ಹಂಗಾಗಿ ಇವತ್ತು ಹೋಳಿಗೆನ ಅಲ್ಲ ಮಾಡುದು. ಅಲ್ಬಿ ಈಗ ಅಂದ್ರು ಕಡಿಮೆ ಆಗಿಲ್ಲ. ಏನ್ ಈಗ ಕಡಿಮೆ ಅಂದ್ರೆ ಹೆಂಗ ಗೊತ್ತೇನ ಕಲ್ಲವ್ವ, ನಿಂಗವ್ವ ನಾವು ಮನ್ಯಾಗ ಕೆಲ್ಸ ಬಾಳ ಆಕಾವ ಅಂತ ಆ ಹೋಳಿಗೆ ಇದೆಲ್ಲ ಹಚ್ಕೋದ್ ಬಿಡಂತೀವಿ, ಆದ್ರ ನಿನಗ ಸಾಕಷ್ಟು ಮಾರಾಟಕ್ಕೆ ಸಿಕ್ಕಬಿಡ್ತಾವ ಹೋಳಿಗೆ. ಈ ಬೇರೆ ಬೇರೆ ಗೆಳತಾರ ಮನ್ಯಾಗ ಕುಂತ ಹೋಳಿಗೆ ಮಾಡಿ ಮಾಡಿ ಮಾರ್ತಾರ, ಹಂಗಾಗಿ ಯಾರ ಮನ್ಯಾಗ ಮಾಡಕ್ ಆಗುದಿಲ್ಲ. ಅವ್ರ ರೊಕ್ಕ ಕೊಟ್ಟರು ಅಂದ್ರೆ ತಂದು ಬಿಡ್ತಾರ. ಅಯ್ಯೋ ಇದ್ರ ಹೋಗ್ಬೆ ಧಾರವಾಡದಾಗ ಆಫೀಸಿಗೆ ಸತ ಕಳಿಸ್ತಾರತ್ವಿ, ನಾವು ಹಳ್ಳ್ಯಾಗ ಕುಂತು ಮಾರ್ಬೋದು ನೋಡ್. ನಾವು ನೋಡ್ದೇನ ನಿನ್ ತಲೆ ಅಂದ್ರೆ ನೋಡು, ಒಂದ ಹೊಲಕ್ಕೆ ಹೋಗ್ತೇನಂತಿ, ಕುರಿ ಸಾಕ್ತೇನಂತಿ, ಹೈನಾ ಮಾಡ್ತೇನಂತಿ, ಈಗ ಮತ್ತೆ ಹೋಳಿಗೆ ಮಾಡ್ಲಿಕ್ಕೆ ನಿಂತಿ ಎಲ್ಲ ಒಂದಿಟ್ಟಿಟ್ ಮಾಡಿ ಮತ್ತೆ ಹೆಂಗಾರ ಗಳಿಸ್ಬೇಕು ಹೇಳ ನಿಂಗವ್ವ. ನೀನ ಒಂದಿಟ್ಟು ಅಯ್ಯ ಮಲ್ಲವ್ವ ಗೊತ್ತಿಲ್ಲ ನಿನಗ, ನಮ್ ಕಲ್ಲವ್ ಅಂದ್ರೆ ತಯಾರ ಬಸ್ಲಿಂಗಿ, ನಾ ಏನ್ ಮಾಡಿಲ್ಲ ಅಂತ ಅಳಕ್ಕಿ. ಬೇ ಮಲ್ಲಕ್ಕ ನಿನಗ್ ಮೊನ್ನೆ ಸಲ ಇದನ್ನ ಏನು ಸೊಪ್ಪು ಹಾಕಿದ್ನೆ, ಸೊಪ್ಪಿಗೆ ಹುಳ ಹತ್ತಿತ್ತಂತ ಹೇಳಿ ನಿನ್ನ ಹತ್ರ ಔಷಧ ಬಿಡಿಸಿಕೊಂಡೆ, ತಂದು ಹಾಕಿದ್ನಿಲ್ಲ ಎಂತ ಚಂದ ಮಲ ಮಲ ಮಲ ಅನ್ನೋ ಹಂಗ ಪಾಲಕ ಕೊಟ್ಟ ಚಿನ್ನಿಲ್ಲ. ಅದನ್ನ ಮಾಡಿದೆ ತಳೋ ಒಂದು ರೊಟ್ಟಿ ಮಾಡ್ತೀನಿ ಅಂದಿದ್ದೆ, ಅದನ್ನ ಅಲ್ಲೆಲ್ಲೇ ಕಳಿಸಿದೆ, ಅಲ್ಲೇ 500 ರೂಪಾಯಿ ಬಂತವ ಲಾಭ ಅಂತ ಏನಿಲ್ಲ. ನೀ ಹೇಳಿದ್ದು ಯಾವ್ದು ಕೇಳಿಲ್ಲ, ನಿಂಗವು ಹೇಳ ಬರೇ ಬರ್ತೈತೆವ ಡೌಲ್ ಮಾಡ್ಕೋತ ಕುಂದಿರ್ತೈತಿ, ಅದನ್ನ ಮಾಡಿಲ್ಲ ಇದನ್ ಮಾಡಿಲ್ಲ ಅಂತೈತಿ ನೋಡ. ಅಲ್ಲ ನಿಂಗವ್ವ ನಮ್ ಕಲ್ಲವ್ವ ಗಣೇಶಾಣೆ ಅದ. ಹೌದವ್ವ. ಆಮೇಲೆ ಏನಂದ್ರ ಆಕಿ ಬೇಳೆ ಹಾಳು ಮಾಡಕ್ ಇಷ್ಟಪಡುದಿಲ್ಲ. ಅದು ಮಾತ್ರ ಏನಂದ್ರ ಇಟ್ಟ ಟೈಮ್ ಉಳಿದೈತಲ್ಲ, ಒಂದಿಟ್ಟು ಇದನ್ ಮಾಡೋಣ, ಯಾರಿಗಾರ ಒಂದಿಷ್ಟು ಉಪಕಾರ ಮಾಡೋಣ. ಈಗ ನೋಡ್ ನನ್ಗ 8 ಸಲ ಯವ್ವ ನೀ ಅಲ್ಲಿ ಅಡ್ಡಾಡ್ತೀನಿ ನಿನ್ಗೆಲ್ಲ ಆಗ್ತಾವ ತಗೋ ಅಂತ ಸೊಪ್ಪೆಲ್ಲ ಸೋಸಿ ಕೊಟ್ಟಿರ್ತಾಳ ನನಗೆ. ಈಕಿ ಸೊಪ್ಪು ಅದನ್ನ ಇದನ್ನ ಅಂತಾಳ, ಅದು ಸೊಪ್ಪು ದಾನ, ಕಾಯಿಪಲ್ಯ ದಾನ, ಹಾಲು ದಾನ, ಇವೆಲ್ಲದಕ್ಕಿಂತ ಶ್ರೇಷ್ಠ ದಾನ ಧ್ಯಾನ ದಾನ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಲ್ಲ ಧ್ಯಾನ ದಾನ ಅನ್ನೋದು ಭಾಳ ಚಲೋ ಅದ, ಎಲ್ಲದಕ್ಕಿಂತ ನಾನು ನಿನಗೆ ಉಪಕಾರ ಮಾಡೋದು ಏನು ಅಲ್ಲ. ನೋಡು ಕಲ್ಲವ್ವ ನೀ ಮಾಡಿದ್ದನ್ನ ನಾನು ನಿಂಗವ್ ಹೇಳಾಕತ್ತೀನಿ. ಯಾಕೆ ನಿಂಗವ್ವ? ಅಲ್ಲ ನಿಂಗವ್ವ ಈಗ ನನಗೆ ಒಂದು ಗೊತ್ತಾಗ್ಲಿಲ್ಲ, ಊರೆಲ್ಲ ಬಣ್ಣ ಆಡಕತ್ತೈತಿ. ಹೌದು, ಓಣೆ ಓಣ್ಯಾಗ ಬಣ್ಣ ಆಡಕತ್ತಾರ. ನೀ ಏನು ದೊಡ್ಡ ಮಡಿವಂತಿಕಿ ಅಂತ ಬಣ್ಣ ಬಾಡುವ, ನನಗೆ ದೂರು ಕೂಡಿಸಿರುವ ಅಂತ ನಗತ್ತಿ. ಅಯ್ಯೋ ಹೇಳ್ತೀನಿ ಕೇಳು, ಹೋದ ವರ್ಷ ಹಿಂಗ ಬಣ್ಣ ಆಡಿನವ ಎಲ್ಲಾರು ಕೂಡಿ ಇಲ್ಲೋಡು ಬಣ್ಣ ಎಲ್ಲೆಲ್ಲಿ ಹಚ್ಚಾರ ಅಲ್ಲಲ್ಲೇ ಮಾರಿ ಕರ್ಕರ್ ಕರ್ಕರ್ ಆಗಿಬಿಟ್ಟಿತ್ತವ. ಎಂತ ಸುಡ್ಗಾಡ್ ಬಣ್ಣ ಹಚ್ಚಿದ್ವೋ ಏನೋ ಅದಕ್ಕೆ ಈ ಸರಿ ನಮ್ಮ ಹಿರಿಯ ನೀ ಯಾರು ಕೂಡ ಬಣ್ಣ ಹಚ್ಕೋಬೇಡ, ಎಲ್ಲರೂ ಒಂದು ಮೂಲೆ ಕುಂದ್ರು ಹೋಗಂತ ಬೈದ್ನ, ಅದಕ್ಕೆ ನೀವು ಆಡಕತ್ತಿಲ್ಲ ಅಂತ ಇಲ್ಲಿ ಬಂದ್ರೆ ನೀವು ಅದನ್ನ ಹಿಡ್ಕೊಂಡು ಕುಂತಿರುವ. ಮಲ್ಲಪ್ಪ ಕರೆಯೋದು, ಹೋ ಸಲ ನನ್ನ ಮಗುಗ್ ಹಚ್ಚಿದ ಬಣ್ಣ ಇನ್ನೂ ಹೋಗಿಲ್ಲ ನೋಡು, ಪಿತಾಂಬರಿ ಹಚ್ಚಿ ತಿಕ್ಕಿದ್ನ ಯಾವಾಗ ಹೋಗ್ಲಿಲ್ಲ, ಏನ್ ಮಾಡ್ಲಿ ಹೋಗವಲ್ತು, ಒಂದ್ ಕಡೆ ಕೆಂಪ್ ಹತ್ತೈತಿ, ಒಂದ್ ಕಡೆ ಕರೆ ಹತ್ತೈತಿ, ವಾ ಕಿಮಿಗ್ ಒಂದಿಟ್ಟು ಮಂಗ್ಯಾನ್ ಕಿಮಿ ಇರ್ತಾವಲ್ಲ ಹಂಗಾಗೈತವ, ಮತ್ ಏನ್ ಮಾಡ್ತಿ ಹೇಳು, ಅದಕ್ ನಾ ನಿನ್ ಕೇಳಿದೆ ಬಣ್ಣ ಎಲ್ಲಿದವ ನೀ ಹೇಳು. ಹಚ್ತೇನೆ ಇಲ್ಲಿ ಬಿಡ, ನೀ ಹಂಗ ಹಚ್ಚಿದ್ಲ, ನೀನ ಇಷ್ಟು ಶಾಣ್ಯಾಕದಿದ್ದಿ ಮಂದಿಗೆ ಯಾಕೆ ಹಚ್ತಿದಿ? ಅಲ್ಲ ಹೊರಗೆಲ್ಲ ನೋಡಿ ಇಲ್ಲ, ನೀನ ಏಟು ಕ್ಯಾಕಿ ಹೊಡಿತಾವ, ಏನ್ ಗಾಡಿ ಮ್ಯಾಗ ಹೋಗ್ತಾವ, ಮೈ ಮ್ಯಾಗಿನ ಅರ್ಬಿನ ಹರಿದು ಹೋಗ್ಕೋತಾವ, ಏನಂದ್ರ ಹಬ್ಬ ಇದ್ರದ್ದು ಮಹತ್ವ ಏನದ, ಹಾಡುಗಳ ಎಷ್ಟು ಚಂದ ಅದಾವ, ನಿಂಗ ಹಾಡು ಕೇಳಿಲ್ಲ ಇವತ್ ಮುಂಜಾನೆ ಹಾಕಿದ್ರ ಅನ್ಬೇ, ಅದನ್ನ ಹಾಕಿದ್ವಿ ನಾವ, ನಿಂಗ ಹೊಳ್ಳಮಳ್ಳ ಕೇಳಿದ್ರು ಬ್ಯಾಸರ್ ಬರ, ಹಚ್ಬೇ ಅದನ್ನ. ಯಾರ ಒಂದ್ ಯಾರ ಕವಿ ಬರ್ದದ್ದು ಒಂದ್ ಐತೆ ಅಂತ ಹಾಡಿ ಕರ್ಕಿ ಅವ್ರು ಬರ್ದದ್ದು ಹಾಡು ಹೋಳಿ ಹಬ್ಬದ ಬಗ್ಗೆ ಅದ ಓದಿಲ್ಲ ಅವ್ರು ವರ್ಷದ ಬ್ಯಾಸರ ಕಳಿಯಾಕ. Thank you. ಚವಿ ಕೂಡಿದ ಹೋಳಿಯ ಹುಣ್ಣಿಮೆ ತಾನೇ ಸುಂದರವಾಗುವುದು. ಚವಿ ಚವಿ ಕೂಡಿದ ಹೋಳಿಯ ಹುಣ್ಣಿಮೆ ತಾನೇ ಸುಂದರವಾಗುವುದು. ಮರುಷನ ಬೇಸರ ಒಮ್ಮೆಲೆ ತಲೆಯಲು ಬರುವುದೊಮ್ಮೆ ಹೋಗುದಿ ಹಬ್ಬ. ರಸರಂಗರಸೆ ಕಾಮನ ಬಿಲ್ಲರು ಧರಿಸಿ ಕಣ್ಣಿಗೆ ತೆಗೆದು ಒಮ್ಮೆಲೆ ಕಳೆಯಲು ಬರುವುದೊಮ್ಮೆ ಓ ಕುಡಿ ಹಬ್ಬ. ಬರುವುದೊಮ್ಮೆ ಓ ಕುಡಿ ಹಬ್ಬ. ಬರುವುದೊಮ್ಮೆ ಓ ಕುಡಿ ಹಬ್ಬ. ಈಗ ನೋಡ್ಕಲ್ವ ಮತ್ತೇನೋ ನೀನು ಹೋದ ವಾರ ನಮಗ್ ಬಿಟ್ಟ ಎಲ್ಲೋ ತಿರ್ಗಾಕ್ ಹೋಗಿದ್ದೆಲ್ಲ, ಏನೇನು ಕಿತ್ತಿ ಮಾಡಿ ಬಂದಲ್ಲ ಊರಿಗೆ ಹೋಗಿ? ಏನು ಕಿತ್ತಿ ಬಿಡವೆ, ನಿನ್ನ ಮುಂದೆ ಮುಚ್ಚಿಟ್ಕೊಂಡು ನಂದೇನೈತಿ? ನೀನು ಒಂದಿಟ್ಟು ಅಲ್ಲೆಲ್ಲ ಸಾವಯವ ಬೀಜ ಸಿಗ್ತಾವು ಅಂತ ಹೇಳಿದ್ದೆ, ಅವೊಂದಿಟ್ಟು ಪ್ಯಾಕೆಟ್ ತಂದೆ. ಆಮೇಲೆ ನನ್ನ ಹಿರಿಯ ಹೇಳಿದ್ನಲ್ಲಿ ನಿನಗೆ ಒಂದಿಷ್ಟು ಆಡ್ ತಂದೀನಿ ಅಂತ ಹೇಳಿದ, ಉದ್ದುದ್ದ ಕಿವಿ ಬಿದ್ದು ಅಂದೆ. ಯವ್ವ ಅದು ನನಗೆ ನೀಗ್ಲಿಲ್ಲವ ಯವ್ವ. ಏನು ಸೂಕ್ಷ್ಮ ಬೇ, ಏನು ಸೂಕ್ಷ್ಮ, ಒಂದಿಟ್ಟು ಹೆಚ್ಚು ಹಾಕುವಂಗಿಲ್ಲ, ಒಂದಿಷ್ಟು ಕಡಿಮೆ ಹಾಕುವಂಗಿಲ್ಲ. ಯಪ್ಪ ಹೋಗ ಅಲ್ಲಿ ಎಲ್ಲ ಒಂದು ಅದು ಏನೋ ಆಡಿಂದ ಏನೋ ಫಾರ್ಮ ಏನೋ ಅಂತಾರಂತ ಅಲ್ಲಿ ಕೊಟ್ರು ಅವರು, ನಾವು ಎಷ್ಟಕ್ಕೆ ತೊಗೊಂಡಿರ್ತೀವಿ ಅಷ್ಟಕ್ಕೆ ರೊಕ್ಕ ಕೊಡ್ತಾರಂದ್ರು ಹೋದೆ ಕೊಟ್ಟೆ. ನನಗೆ ನೀಗ್ಲಿಲ್ಲ ವಯವ್ವ, ನೀಗ್ಲಿಲ್ಲ. ನೋಡು ನಮ್ಮ ನಿಂಗವನ ಶಾಣಕ್ಕೆ ಮತ್ತು ನಮ್ಮ ನಿಂಗವ್ವ ಮೆತ್ತಗೆ ಮನ್ಯಾಗ ತನ್ಗೇಟ್ ಆಗ್ತಿತ್ತು ಒಂದೆರಡ ಆಕಳ ಒಂದೆರಡು ಎಮ್ಮಿಗಳು ಕಟ್ಕೊಂಡು ಅಟ್ಟ ಹಾಲಿನ ವ್ಯಾಪಾರ ಮಾಡ್ಕೊಂಡ ಹೊಗಳ್ತೀವ ನಿಂಗವನ್. ಒಂದ್ ಗಿಂಡಿ ಹಾಲರ ಕಂಡಿ ಏನೋ ಆಕಿನಿಂದ ಹಂಗಂತಿ ಕಷಾಯ ಕೊಟ್ಟಾಳ ನಿಂಗವಪ್ಪ. ನನಗೆ ಎಂಟು ತಾಟ ಮಾಡ್ಕೊಂಡು ನಾ ತಣ್ಣಗದಿನ ವಯವ್ವ. ಹೌದು ಬಿಡವ, ಇರ್ಲಿ ಬಿಡು ಮತ್ತೆ. ಆದ್ರೂ ನೋಡ ನಿಂಗವ್ವ, ನಮ್ ಕಲ್ಲವಾಗ ಯಾಕೋ ಒಂದಿಟ್ಟು ನಿನ್ನ ಮ್ಯಾಗ ಮಸಿ ಮಸಿ ಮಸಿ ಮತ್ತಿರ್ತಾಳು. ಅಯ್ಯ ಆಕಿನ ಜೀವದ ಗೆಳತಿ ಬಿಡಾಮಲ್ಲವ, ಅದಕ್ಕ ಹಂಗ ಮಾಡ್ತಿರ್ತಾಳ ಅಕ್ಕಿ. ಅಂದ್ರೆ ಎಲ್ಲಿ ಪಿರುತಿ ಜಾಸ್ತಿ ಇರ್ತೈತಿ ಅಲ್ಲಿ ಜಗಳನು ಜಾಸ್ತಿ ಇರ್ತ. ಮತ್ತೆ ಬೇ ಅದು ಭಾಳ ಭೇಟಿ ಆಗುದಿಲ್ಲ ಬೇ ನನಗೆ ನೀ ಅಂತೆಲ್ಲ. ಈಗ ನಾನು ನೀನು ಹೆಂಗೆ ಕುಂದಿರ್ತೀವಲ್ಲ ಹಂಗೆ ಬರುದಿಲ್ಲ. ಯಾವಾಗ ನೋಡಿದ್ರು ಬಾರ ನಿಂಗವ್ವ ಮತ್ತು ಹೋಗ್ಬರು ಮಲ್ಲಕ್ಕನ ಮನೆಗೆ ಅಂದ್ರೆ ಒಲ್ಲೆವ್ವ ನನ್ನ ಹಿರಿಯ ಬರು ಹೊತ್ತತ್ತು ಬಿಸಿ ರೊಟ್ಟಿ ಮಾಡಿ ಹಾಕ್ತೀನಿ ಅಂತಾಳ. ಏನು ಇಕ್ಕೋಬೇಕಿನ ಹಿರಿಯಾಗ ಮಾಡಿ ಹಾಕ್ತಾಳ ಅನ್ನೋರ್ಗತ್ತೆ. ನಾವೇನು ಮಾಡಿಲ್ಲ ಅದೇ ಮಾಡಿವೆ ಹಿರಿಯ ಹೇಳಿ ನೀನು ಹಂಗೆ ಮಾಡ್ತಾ. ಇನ್ನೊಂದ್ಸರಿ ಬಾರವ ಅಂದ್ರೆ ಇಲ್ಲವ್ವ ನಮ್ಮ ಅತ್ತಿಗೆ ಬಿಸಿ ಬಿಸಿ ಅನ್ನಬೇಕಾಕೈತಿ, ಅಲ್ಲಿ ಒಂಚೂರು ಒಲಿ ಹಚ್ಚಿಟ್ಟು ಮಾಡಿ ಬರ್ಬೇಕಂತ. ನಿನಕ್ಕಲ್ಲವ್ವ ಎಷ್ಟು ಆಶಾಡ್ತೀಯವ ನೀನು. ಯಾಕೆ ಆಶಾಡ್ದಂತ ನೋಡ್ಬಿ ಹೆಂಗಂತ ನೋಡ್ಬಿ. ಈಗ ಏನ್ ಗೊತ್ತೇನ ನಿಂಗವ್ವ, ಅವಾಗವಾಗ ಪುರ್ಸೊತ್ತಾದಾಗ ನಮ್ಗೂಡ್ ಬರ್ತಾಳ. ಕಲ್ಲವ್ವ ನಮ್ಮ ಮನಿ ಕಟ್ಟಿ ಅಂದ್ರೆ ಏನಂದಿ, ಹಂಗ ಮಾತಾಡಿದ್ದ ಮಾತಾಡಿದ್ದ ಬಿಟ್ಟಿ ಹೇಳ್ಕಲ್ಲ. ಎಷ್ಟು ಯಾ ದೇಶ ಅಡ್ಡಾಡ್ಸ್ಕೊಂಡ್ ಬರ್ತೀಯವ್ವ ನೀ ಅಂತೂ. ಅದಕ್ಕ ನನ್ ಹಿರಿಯ ಅಂತಾನ. ಮತ್ತ ಮಲ್ಲಕ್ಕಾರ ಎಷ್ಟೊತ್ತಿಗೆ ಬರ್ತಾರ ಅಂತ ಸಣ್ಣ ಕೇಳ್ತಾನ. ಅಂದ್ರೆ ತನಗ್ ಮನಿ ಬಿಟ್ಟು ಓಡ್ ಹೋಗಾಕಿಲ್ಲ ಅದಕ್ಕಲ್ಲ, ಅಂದ್ರ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಪಂಟ್ ಹೊಡ್ಯಾಕ ಕೂಡ ಅಂತ ಹೇಳಾಕದ. ಇವ್ರಿಗಂತೂ ಗಂಡಸೂರ್ಗಂತೂ ತಾವು ಪಿರೋತ್ ತಿರ್ಗಾಕ್ ಹೋಗ್ತಾವು. ನಾವೊಂಚೂರು ಹೆಣ್ಮಕ್ಳ ಕಟ್ಟಿ ಕುಂದ್ರು ಹಂಗಿಲ್ಲ ನೋಡ್ಬೇ. ಹೌದ್ ನೋಡ, ಅದೇನ ಏನ ಅಲ್ಲ ಬೇ. ನೀನೊಂದ್ ಅಂದ್ಯಲ್ವೆ ಯಾರು ಹಾಡು ಬಾ ಚಂದ ಚಂದ ಬರ್ದಾರ ಬಣ್ಣದ್ದು ಅಂತ ಅಂದೆಲ್ಲ. ನಾವೇನಿವ ಹಳ್ಳ್ಯಾಗ ಕುಂತವ್ರು ಸಂಜೆ ಆದ್ಕೊಂಡ ಟಣ ಟಣ ಟಣ ಹಲಿಗಿ ಲಬೋ ಲಬೋ ಹೋಗೋಳದು. ಹೋಳಿ ಹಬ್ಬದಾಗ ಇರುವುದನ್ನ ಅಲ್ಲೇ ಅದನ್ನ ಇಷ್ಟು ಚಂದ ಹಾಡದ ಒಂದೆಲ್ಲ ಕೇಳಿಸವ. ಮತ್ ನಡಿ ಇದ ಮೈಸೂರಿನ ದೊಡ್ಡ ಕವಿ ಇವ್ರ ಹಮಾನಾಯಕ್ ಅಂತ ಹೇಳಿ ಅವ್ರು ಬರ್ದದ ಹಾಡಿದ ಕೇಳು. ನಾಂಗಾರಿದ್ದೀನಿ ನಡಿಯಲ್ಲ ಕೇಳ್ ಬರೋಣ ಬರ್ರಿ. ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಅಂತೂ ಇಂತೂ ತಾಳಿ, ಬಂತು ಬಂತು ಹೋಳಿ, ಅಂತೂ ಇಂತೂ ತಾಳಿ, ದಬದುದ್ದ ನೆಗೆದು ದಬೆ ದಬೆಯಾಗಿಳಿದು ದಿಕ್ಕನಕ ಹರಿದು ದುಃಖದಕ್ಕೆ ಕಳೆದು, ದಬದುದ್ದ ನೆಗೆದು ದಬೆ ದಬೆಯಾಗಿಳಿದು ದಿಕ್ಕನಕ ಹರಿದು ದುಃಖದಕ್ಕೆ ಕಳೆದು, ಉಕ್ಕುವ ಪ್ರೀತಿ ಬೆಳೆದು ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಬಂತು ಬಂತು ಹೋಳಿ, ಕಳೆದು ಹೂ ಜೀವ ಬೆರೆವ ಹೂ ಹೂವ ಹೆಣೆದು ಹೂ ಬಾಣ ಹೊಡೆವ ಹೂ ಭಾವ ತಳೆದು ಹೂ ಜೀವ ಬೆರೆವ ಹೂವಂತನೆಲ್ಲ ಉರಿದು ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಕಾಮ ಸರ್ವಾಂತರ್ಯಾಮ ದಯೆಗೈದು ದಹನ ರತಿಯಂತು ಗಹನ ನಿರ್ನಾಮ ಕಾಮ ಸರ್ವಾಂತರ್ಯಾಮ ದಯೆಗೈದು ದಹನ ರತಿಯಂತು ಗಹನ ಮೃದುಭೂತಿ ಮೌನ ತಾಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಎಲ್ಲ ಬಾಗಿ ಮನ್ಮಥನ ಮೈತ್ರಿ ಬಿಡದೆದಕು ಖಾತ್ರಿ ಹಾಗೆ ಇಲ್ಲ ಯೋಗಿ ಹಿಡಿದೆಲ್ಲ ಬಾಗಿ ಮನ್ಮಥನ ಮೈತ್ರಿ ಬಿಡರೆದಕು ಖಾತ್ರಿ ಅಮೃತದ ಮುಹೂರ್ತ ಕೇಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಸ್ಮರ ಚಿರಂಜೀವ ವೈವಾಹ ಗೈವ ಸೌಹಾರ್ದ ದೈವ ಜೇ ಜೇನು ಈವ ಸ್ಮರ ಚಿರಂಜೀವ ವೈವಾಹ ಗೈವ ಸೌಹಾರ್ದ ದೈವ ಕಟ್ಟಿ ಗಟ್ಟಿ ರತಿ ತಾಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಅಂತು ಇಂತು ತಾಳಿ ಬಂತು ಬಂತು ಹೋಳಿ ಅಂತು ಇಂತು ತಾಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಬಂತು ಬಂತು ಹೋಳಿ ಈಗ ನೋಡ ನಿಂಗವ್ವ ಬಹಳ ದಿನದ ಮ್ಯಾಗ ಬಂದಾಳ ನಾ ಏನ್ ಅನ್ನೋದಿಲ್ಲ ನೀನ ಹೇಳ್ದಲ್ಲ ನನಗ ಅವಾಗಿಂದ ಮುಂಜಾನಿಂದ ಕುಂತ ಹೋಳಿಗೆ ಮಾಡೀನಿ ಕಟ್ಟಿನ ಸಾರ್ ಮಾಡೀನಿ ಆಮೇಲೆ ಬಜ್ಜಿ ಮಾಡೀನಿ ಅದ್ರ ಜೋಡಿ ನೀ ಎಂತಂದಿ ಹೇಳಿವತ್ತ ನಾನು ಒಂದಿಟ್ಟ ಕೋಸಂಬರಿ ಚಟ್ನಿ ಅಲ್ಲ ಇನ್ನೂ ಒಂದು ನನಗೆ ಭಾಳ ಸೇರ್ತೇವೆ ಅಂದೆ ಆಮೇಲೆ ಯವ್ವ ಈ ಬ್ಯಾಸಿಗೆ ಎಷ್ಟು ಚಲೋ ಅವ ಇದು ಬಾಳಿ ದಿಂಡಿಂದ ಏನ ಅಂತೀಯಲ್ಲ ಅಯ್ಯವ್ವ ನೀನ ಬಾಳಿ ದಿಂಡಿನ ಕೋಸಂಬರಿ ಏನ್ ರುಚಿ ಮಾಡ್ಯಾಳೇ ಘನ ರುಚಿ ಆಗೈತಿ ನೋಡು ಬಹಳ ಆರೋಗ್ಯಕ್ಕೂ ಒಳ್ಳೇದು ತಿಂದ್ರೆ ತಂಪ ಅಂದ್ರೆ ತಂಪ ನೋಡು ಆ ತಂಪು ನಿನಗೊಂದಿಟ್ಟು ಹಾಕೊಡ್ತೀನಿ ಮೂರು ಮಂದಿ ಕಟ್ಟೆ ಕುಂತು ಊಟ ಮಾಡೋಣ ಹಂಗ ನೋಡಣ ಹೊರಗ ತಣ್ಣಗ ಚಂದ್ರ ಎಷ್ಟು ಚಂದ ಬಂದ ನಾನು ಹೊರಗ ಕುಡೋಣ ಬಾ ಕಟ್ಟಿ ಮೇಲೆ ತಡಿ ತಡಿ ನಾ ಒಂದಿಟ್ಟು ನೀರ್ ಗೀರ್ ಎಲ್ಲ ತಗೊಂಬರ್ತೇನೆ ಹೆಂಗವ ನಡಿ ನೀನು ಚಾಪಿ ಗಿಪ್ಪಿ ಹಾಕಿ ನಡಿ ತಗೊಂಡು ಏ ತಮ್ಮ ಆ ಗಡಿಗೆ ಮೊಸರು ತಗೊಂಬಯ್ಯಪ್ಪ ಒಂಚೂರು ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ ಜನಪದ ಸಂಗೀತದಲ್ಲಿ ರಾಯಭಾಗ್ ತಾಲೂಕಿನ ಹಂದಿಗುಂದದ ಮಹಾದೇವಿ ದೇವರವರ್ ಮತ್ತು ಸಂಗಡಿಗರಿಂದ ಗೀಗಿ ಪದ ಪೂಜಾ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಓ ದಿಯಾ ಜಿಯ ಅರ್ಪಿಸುವೆ ಬಾರಿ ಶ್ರೀ ಗೌರಿ ಪೂಜಾ ಶ್ರೀ ಗೌರಿ ಪೂಜಾ ಶ್ರೀ ಗೌರಿ ಪೂಜಾ ಓ ದಿಯ ದಿಯ ದೇ ಅರಸಿನ ಕುಂಕುಮ ಈ ಭೂತಿ ಪಟ್ಟ ವಕ್ರಮುಖ ನಗ್ರ ಹೊಳಿದು ಶೀಘ್ರವಾಗಿ ತೋರೆ ಶ್ರೀ ಗೌರಿ ಪೂಜಾ ಶ್ರೀ ಗೌರಿಯ ಪೂಜಾ ಶ್ರೀ ಗೌರಿ ಪೂಜಾ ಕರ್ಪೂರ ಜ್ಯೋತಿ ತುಪ್ಪದಾರುತಿ ಕರ್ಪೂರ ಜ್ಯೋತಿ ತುಪ್ಪದಾರುತಿ ಕಂತಿ ನಾರುತಿ ಬೆಳಗು ವ್ಯವಹಾರಿ ಶ್ರೀ ಗೌರಿ ಪೂಜಾ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಓದಿಯ ಜಾರತಾರ ಕಂದ ನೆಂತೆ ಕರುಣಿ ಸತಾಯಿ ಕಂದ ನೆಂತೆ ಕರುಣಿ ಸತಾಯಿ ಚಂದ್ರ ಕಾಂತಿ ಚಂದ್ರು ನಿಬಾರಿ ಶ್ರೀ ಗೌರಿ ಪೂಜಾ ಬಿಡದೆ ಮಾಡು ಮನುಜ ಶ್ರೀ ಗೌರಿ ಪೂಜಾ ಓ ದಿಯ ದಿಯ ದಿಯ ಗೀಗಿ ಪದಗಳನ್ನ ಕೇಳುತ್ತಿರುವಿರಿ. ಕೇಸವ ಸಭಿಕರಿಗೆ ಸಿರುವ ಹೇಳುವೇನು ಏ ದೈವ ದೇವರು ತಾಯಿ ತಂದೆ ಹೌದು ಮಣಿಯಲ್ಲಿ ದೇವರಿದ್ದು ಮರತ ಮರಿಗೆ ಬಿದ್ದ ಹೊರ ಹುಡುಗಿದರಲ್ಲಿ ಸಿರಬಾವದು ಗೀಯದ ಬಾಗಿಯದ ಮಣಿಯಲ್ಲಿ ದೇವರಿದ್ದು ಮರತಮ್ಮರಿಗೆ ಬಿದ್ದು ಹೊರಗ ಹುಡುಕಿದರೆ ಅಲ್ಲಿ ಸಿಗಬಾವದು ಗೀಯದ ಗಾಗಿಯದ ಏ